ಪ್ರಸವ ಮಾಡಿದರು. ಗಂಗೆ ಯಮುನೆ ಸರಸ್ವತಿಯರೊಂದಾಗುವ ಸಂಗಮ ಜಲವ ಕುಂಭದೋಳಿರಿಸಿ ಮಂಗಲ ವಾದ್ಯಗಳಿಂದ ಭಿಮಂತ್ರಿಸಿ ಶೃಂಗಾರ ಮೂರ್ತಿ ಮಹೇಶ್ವರಗೆ ರುದ್ರಾಭಿಷೇಕವ ಮಾಡಿದರು. ಗಿರಿಜಗಣೇಶ ಕುಮಾರರಿಂದೊಡಗೂಡಿ ಉರಗಭರಣರು ಸತಿ ಸಹಿತ ಹರ್ಷಪೂರಿತನಾಗಿ ರಜತಾಯಿಯೊಳಗಿರ್ಪ ವರದ ಶಂಕರನ ನೆನೆದು ಮನದಿ ರುದ್ರಾಭಿಷೇಕವ ಮಾಡಿದರು. ಈಶ್ವರನಡಿಗೆ ಪಂಚೋಪಚಾರಗಳಿಂದ ಸಾಸಿರ ನಾಮ ಜೀವಂದಿಸುತ್ತ ದೋಷವಣಿಗಿಸು ಪ್ರೇಮ ಮನೀರೆಂದು ಭೂಸುರರಾತ ಸಂತೋಷದೋಳು ರುದ್ರಾಭಿಷೇಕವ ಮಾಡಿದರು. ಮಂಗಲಕರ ಮಹಾಲಿಂಗ ಸರ್ವೇಶಗೆ ಮಂಗಲವೀವ ಸದಾಶಿವಗೆ ಮಂಗಲಾತ್ಮಕ ಭವ ಭಂಗ ವಿಶ್ವೇಶ್ವಗೆ ಮಂಗಳೆಯರ ಸಮಹಾಬಲಗೆ ರುದ್ರಾಭಿಷೇಕವ ಮಾಡಿದರು. ಶಿವ ರುದ್ರಾಧ್ಯಾಯ ಪಾರಾಯಣದಿ ರುದ್ರಾಭಿಷೇಕವ ಮಾಡಿದರು. ರುದ್ರಾಭಿಷೇಕವ ಮಾಡಿದರು. ಅಭಿಷೇಕ ಮಾಡಿದರು, ಪಂಚಾಮೃತದ ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದರು, ಪಂಚಾಮೃತದ ಅಭಿಷೇಕ ಮಾಡಿದರು. ಪಂಚಾಮೃತದ ಅಭಿಷೇಕ ಮಾಡಿದರು. ಶುಭ ಮೂರ್ತಿಗಳಿಗೆ ಶುಭದ ವಸ್ತುಗಳಿಂದ ಅಭಿಷೇಕ ಮಾಡುತ್ತ ಶುಭವ ಕೋರಿದರಾಗ ಅಭಿಷೇಕ ಮಾಡಿದರು. ಪಂಚಾಮೃತದ ಅಭಿಷೇಕ ಮಾಡಿದರು. ಸಂಚಿತ ಪಾಪವೆಲ್ಲ ಮಿಂಚುವುದೆಂದು ಮುಂಚೆ ಅದ್ವಿಜರು ಎಲ್ಲ ಮಿಂಚುವುದೆಂದು ಮುಂಚೆ ಅದ್ವಿಜರು ಎಲ್ಲ ಪಂಚಮೂರ್ತಿಗಳ ಪಂಚ ಪಾತ್ರೆಯೊಡಿಹ ಪಂಚ ದ್ರವ್ಯಗಳನ್ನು ನಿಶ್ಚಿಂತೆಯಿಂದಲೇ ಅಭಿಷೇಕ ಮಾಡಿದರು. ಪಂಚಾಮೃತದ ಅಭಿಷೇಕ ಮಾಡಿದರು. ವಿಧಿಯಿಂದ ಮಂಡಲದಿ ಬುಧ ಜನರಾಗ ಮುದದಿ ತಂಡುಲ ವೀರಿಸಿ ಬುಧ ಜನರಾಗ ಮುದದಿ ತಂಡುಲ ವೀರಿಸಿ ದರಿ ಕ್ಷೀರ ಶರ್ಕರ ಮೆದು ಗ್ರತಗಳಲ್ಲೆಲ್ಲ ವಿರಿಯಂತೆ ಇಳಿಸುತ್ತ ಪೂಜೆ ಮಾಡಿದರಾಗ ಅಭಿಷೇಕ ಮಾಡಿದರು. ಪಂಚಾಮೃತದ ಅಭಿಷೇಕ ಮಾಡಿದರು. ಕದಳಿಯ ಕೀತಳೆಯ ಮಾದಳೆ ದ್ರಾಕ್ಷಿ ಕೆಂದಾಳೆಯ ನಿಮ್ಮ ಬೆಳಿ ದ್ರಾಕ್ಷಿ ಕೆಂದಾಳೆಯ ನಿಂಬೆಯ ಮಧುಕರವಾದಿಕ್ಷು ವಿಧ ವಿಧ ಚೂತಗಳ ಸದಯ ಮೂರುತಿಗಳಿಗೆ ಮುದದಿ ತಂದಿರಿಸುತ್ತ ಅಭಿಷೇಕ ಮಾಡಿದರು ಪಂಚಾಮೃತದ ಅಭಿಷೇಕ ಮಾಡಿದರು ಶುದ್ಧಾಂತಕರಣದೋಳು ಶುದ್ಧಾತ್ಮರು ಶುದ್ಧ ಜಲವನು ತಂದು ಶುದ್ಧಾತ್ಮರು ಶುದ್ಧ ಜಲವನು ತಂದು ಶುದ್ಧ ಬುದ್ಧಿಯ ನೀವ ಶುದ್ಧ ಮೂರ್ತಿಗಳಿಗೆ ರುದ್ರದ ಮಂತ್ರದಿಂ ಶುದ್ಧ ಅಭಿಷೇಕವು ಅಭಿಷೇಕ ಮಾಡಿದರು ಪಂಚಾಮೃತದ ಅಭಿಷೇಕ ಮಾಡಿದರು ಪಂಚಾಮೃತದ ಅಭಿಷೇಕ ಮಾಡಿದರು ಪಂಚಾಮೃತದ ಅಭಿಷೇಕ ಮಾಡಿದರು ಸಿದ್ಧಿವಿನಾಯಕ ಸಿದ್ಧಿಯನ್ನು ಮಾಡಯ್ಯ ಸಿದ್ಧಿ ವಿನಾಯಕ ಸಿದ್ಧಿಯನು ಮಾಡಯ್ಯ ಶಿಬ್ಬಲುಂಡಲಿಗೆ ನಿಮಗಿವೆ ನಿಮಗಿವೆ ಗಣಪತಿ ಶೀಘ್ರದಲ್ಲಿ ಮಾತಿಯ ಕರುಣಿಸು ಕಾರ್ಯ ವಿನಾಯಕ ಕಾರೆಳ್ಳು ಕಡಲೆ ನಿಮಗಿವೆ ನಿಮಗಿವೆ ಗಣಪತಿ ಕಾರ್ಯದಲ್ಲಿ ಮತಿಯ ಕರುಣಿಸು ಒಳ್ಳೆ ವಿನಾಯಕ ಚಂದವನು ಮಾಡಯ್ಯ ತೆಂಗಿನ ಕಾಯಿ ನಿಮಗಿವೆ ನಿಮಗಿವೆ ಗಣಪತಿ ಚಂದದಲ್ಲಿ ಮತಿಯ ಕರುಣಿಸು ಅತ್ತ ಹಳ್ಳದಲ್ಲಿಪ್ಪ ಇತ್ತ ಗ್ರಾಮಕ್ಕೆ ಬಪ್ಪ ನಿತ್ಯದಲ್ಲೂ ಬಪ್ಪ ಮುಂಜಿಯ ಮುಂಜಿಯ ಕಾರ್ಯಕ್ಕೆ ಕರ್ತನಾಗಯ್ಯ ಗಣನಾಥ ಹಾಗೆ ಹಳ್ಳದಲ್ಲಿಪ್ಪ ಹಿಂಗೆ ಗ್ರಾಮಕ್ಕೆ ಬಪ್ಪ ಯಾವಾಗಲೂ ಬಪ್ಪ ಮುಂಜಿಯ ಮುಂಜಿಯ ಕಾರ್ಯಕ್ಕೆ ಒಡೆಯನಾಗಯ್ಯ ಗಣಪತಿ ಉದ್ದೀನ ಕಲ್ಲಪ್ಪ ಒಂದು ವಿನಾಯಕ ಉದ್ದೀನುಂಡಳಿಗೆ ನಿಮಗಿವೆ ನಿಮಗಿವೆ ಗಣಪತಿ ಬುದ್ಧಿಯುಳ್ಳ ಮತಿಯ ಕರುಣಿಸು ಹೆಸರಿನ ಕಲ್ಲಪ್ಪ ಎಸೆವ ವಿನಾಯಕ ಹೆಸರಿನುಂಡಲಿಗೆ ನಿಮಗಿವೆ ನಿಮಗಿವೆ ಗಣಪತಿ ಹೆಸರುಳ್ಳ ಮತಿಯ ಕರುಣಿಸು ಬಟ್ಟೆ ವಿನಾಯಕ್ಕೆ ತುಪ್ಪ ಸಕ್ಕರೆ ಇಕ್ಕಿ ಒಪ್ಪಲಿ ನಮಕಾಯ ಕೈಗೂಡಿ ಕೈಗೂಡಿ ಬರಲೆಂದು ಪ್ರಾರ್ಥಿಸಿದನೆ ತನ್ನ ಮನದಲ್ಲಿ ಗುರುವಾರಡಿಗಳಿಗೆರಗಿ ಯೋಗಿಗಳಿಗೆ ತಲೆಬಾಗಿ ಗುರುವಾರಡಿಗಳಿಗೆರಗಿ ಯೋಗಿಗಳಿಗೆ ತಲೆಬಾಗಿ ಯೋಗಿಗಳಿಗೆ ತಲೆ ಗಂಧ ಚಂದನ ಅಲಂಕೃತಗೆ ಮುಂದೆ ಸಂಕಲ್ಪ ವಸ್ತುತಿಸಿ ಮುಂದೆ ಸಂಕಲ್ಪ ವಸ್ತುತಿಸಿ ಚಂದ್ರದಿಂದಲೀ ನಾರಿಯರೆಲ್ಲ ಕೂಡಿ ಆಗುವ ಕಾರ್ಯಕ್ಕೆ ನಿರ್ವಿಘ್ನ ಬೇಡಿ ಸಿಂಧೂರಾರ್ಚಿತ ವಿಘ್ನೇಶ್ವರ ನಂಗ್ರಿಗೆ ಬೇಗದಲ್ಲಿ ಬಂದು ಬಲಗುಂಬೆ ದುಂಡು ಮಲ್ಲಿಗೆ ಕೆಂಡ ಸಂಬಿಗೆ ಬೇಗದಿಂದಲೇ ಕೊಯ್ದು ತರಲೆ ಬೇಗದಿಂದಲೇ ಕೊಯ್ದು ತರಲೆ ಮಂದಹಾಸದಿ ನಾರಿಯರೆಲ್ಲ ಕೂಡಿ ಆಗುವ ಕಾರ್ಯಕ್ಕೆ ನಿರ್ವಿಘ್ನ ಬೇಡಿ ಸಿಂಧೂರಾರ್ಚಿತ ವಿಘ್ನೇಶ್ವರ ರಂಗ್ರಿಗೆ ಬೇಗದಲ್ಲಿ ಬಂದು ಬಲಗೊಂಬೆ ಮುರುಗಮಲ್ಲಿಗೆ ಸುರಗಿ ಸಂಬಿಗೆ ಸರಸದಿಂದಲೇ ಕೊಯ್ದು ತರಲೆ ಸರಸದಿಂದಲೇ ಕೊಯ್ದು ತರಲೆ ಚಂದ್ರದಿಂದಲೇ ನಾರಿಯರೆಲ್ಲ ಕೂಡಿ ಆಗುವ ಕಾರ್ಯಕ್ಕೆ ನಿರ್ವಿಘ್ನ ಬೇಡಿ ಸಿಂಧೂರಾರ್ಚಿತ ವಿಘ್ನೇಶ್ವರ ರಂಗ್ರಿಗೆ ಬೇಗದಲ್ಲಿ ಬಂದು ಬಲಗುಂಬೆ ಬೆಳಗುವೆ ನಾರತಿ ಯದುನಂದನಿಗೆ ಮಾಧವ ಮಧುಸೂದನನಿಗೆ ಬೆಳಗುವೆ ನಾರತಿ ಯದುನಂದನನಿಗೆ ಮಾಧವ ಮಧುಸೂದನ ಹರಿಗೆ ಮಾಧವ ಮಧುಸೂದನ ಹರಿಗೆ ಬೆಳಗುವೆ ನಾರತಿ ಯದುನಂದನನಿಗೆ ಮಾಧವ ಮಧುಸೂದನ ಹರಿಗೆ ಮಾಧವ ಮಧುಸೂದನ ಹರಿಗೆ ಮಂಜುಳ ವೇಣಿಯರೆಲ್ಲರೂ ಕೂಡಿ ಮಂಗಳಗಾನವ ಮಾಡುತ್ತಲಿ ಮಂಗಳಗಾನವ ಮಾಡುತ್ತಲಿ ಬೆಳಗುವೆ ನಾರತಿಯದು ನಂದನನಿಗೆ ಮಾಧವ ಮಧುಸೂದನ ಹರಿಗೆ ಮಾಧವ ಮಧುಸೂದನ ಹರಿಗೆ ಬೃಂದಾವನದೊಳು ರನ್ನದ ಕೊಳಲನು ಸುಂದರ ಗಾನದಿ ನುಡಿಸಿದಗೆ ಸುಂದರ ಗಾನದಿ ನುಡಿಸಿದಗೆ ಮಂದರ ಮೆತ್ತಿದ ಒಂದೇ ಬೆರಳೊಳು ಸುಂದರ ವದನಗೆ ಮೋದದಲ್ಲಿ ಸುಂದರ ವದನಗೆ ಮೋದದಲ್ಲಿ ಬೆಳಗುವೆ ನಾರತಿಯದು ನಂದನನಿಗೆ ಮಾಧವ ಮಧುಸೂದನ ಹರಿಗೆ ಮಾಧವ ಮಧುಸೂದನ ಹರಿಗೆ ಎಳೆ ತುಳಸಿಯ ಮಾಲೆಯನು ಒರಳೊಳು ಧರಿಸಿ ಮೆರೆದ ಶ್ರೀಹರಿಗೆ ಧರಿಸಿ ಮೆರೆದ ಶ್ರೀಹರಿಗೆ ಗೊಲ್ಲರ ಮನೆಯೊಳು ಮೆಲ್ಲನೆ ಪೊಕ್ಕು ನಿಲ್ಲದೆ ಪಾಲ್ಬೆಣ್ಣೆ ಸವಿದವಗೆ ನಿಲ್ಲದೆ ಪಾಲ್ಬೆಣ್ಣೆ ಸವಿದವಗೆ ಬೆಳಗುವೆ ನಾರತಿಯದು ನಂದನನಿಗೆ ಮಾಧವ ಮಧುಸೂದನ ಹರಿಗೆ ಮಾಧವ ಮಧುಸೂದನ ಹರಿಗೆ ಪರಶಿವ ಸಖನಿಗೆ ಪಾರ್ವ ಪತಿ ಸುತನಿಗೆ ಪಾಂಚಾಲಿಯ ಮನ ಕಾಯ್ದವಗೆ ಪಾಂಚಾಲಿಯ ಮನ ಕಾಯ್ದವಗೆ ವಂಚನೆ ಇಲ್ಲದೆ ಭಜಿಸುವ ಜನರಿಗೆ ಸಂಚಿತ ಕಲ್ಮಶ ದೂರನಿಗೆ ಸಂಚಿತ ಕಲ್ಮಶ ದೂರನಿಗೆ ಬೆಳಗುವೆ ನಾರತಿಯದು ನಂದನನಿಗೆ ಮಾಧವ ಮಧುಸೂದನ ಹರಿಗೆ ಮಾಧವ ಮಧುಸೂದನ ಹರಿಗೆ ಮಾಧವ ಮಧುಸೂದನ ಹರಿಗೆ ಬ್ರಹ್ಮಶ್ರೀ ವಂಶಜಾತ ಬ್ರಹ್ಮೋಪದೇಶ ಪುತ್ರ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ದ್ವಿಜನಾಗಿ ಕಾಣುವಾತ ಉಪವೀತನಾದನೀತ ವಂಶಜಾತ ಬ್ರಹ್ಮೋಪದೇಶ ಪೂತ ಹೆತ್ತವಳು ಮುದ್ದಿನಲ್ಲಿ ಸಾಕಿದಳು ಬಾಲ್ಯದಲ್ಲಿ ಹೆತ್ತವಳು ಮುದ್ದಿನಲ್ಲಿ ಸಾಕಿದಳು ಬಾಲ್ಯದಲ್ಲಿ ಮತ್ತವಗೆ ಜ್ಞಾನವನ್ನೇ ಕೊಟ್ಟವಳು ವಂಶಜಾತ ಬ್ರಹ್ಮೋಪದೇಶ ಪೂತ ತುಂಡುಲದ ರಾಶಿಯಲ್ಲಿ ಮುಸುಕಿರುವ ರೇಷ್ಮೆಯಲ್ಲಿ ತುಂಡುಲದ ರಾಶಿಯಲ್ಲಿ ಮುಸುಕಿರುವ ರೇಷ್ಮೆಯಲ್ಲಿ ಮುಚ್ಚಿರುವ ದರ್ಬೆಯಿಂದ ಮಂತ್ರಿಸುವ ವಿಧಿಯ ಚಂದ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ನಸುಕಿನಲ್ಲಿ ಬೇಗ ಏಳು ಉದಯದಲ್ಲಿ ನಿದ್ದೆ ಹಾಡು ನಸುಕಿನಲ್ಲಿ ಬೇಗ ಏಳು ಉದಯದಲ್ಲಿ ನಿದ್ದೆ ಹಾಡು ಕಾಲದಲ್ಲಿ ಮಾಡು ಸಂಧ್ಯಾ ಮಾಡಿದರೆ ಜಗದಿ ವಂದ್ಯ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ವ್ರತದಿಂದ ಬ್ರಹ್ಮಚರ್ಯ ಅಗ್ನಿಯಲಿ ಹೋಮ ಕಾರ್ಯ ವ್ರತದಿಂದ ಬ್ರಹ್ಮಚರ್ಯ ಅಗ್ನಿಯಲಿ ಹೋಮ ಕಾರ್ಯ ನಿಜ ವಧುವೆ ನಿತ್ಯ ಕರ್ಮ ವಟುವಾದ ನಿನಗೆ ಧರ್ಮ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ಪಿತನಿಟ್ಟ ಯಜ್ಞ ಸೂತ್ರ ಭಾವನೆಯ ಅಂಶ ಮಾತ್ರ ಪಿತನಿಟ್ಟ ಯಜ್ಞ ಸೂತ್ರ ಭಾವನೆಯ ಅಂಶ ಮಾತ್ರ ಸಂಸ್ಕಾರಕ್ಕಿರುವ ಅರ್ಥ ಸಿಡಿದಾಗ ನೀಕೃತಾರ್ಥ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ಸುಖದಿಂದ ಬಾಳು ಕಂದ ಇಳೆಯೊಳಗೆ ಸೌಖ್ಯದಿಂದ ಸುಖದಿಂದ ಬಾಳು ಕಂದ ಇಳೆಯೊಳಗೆ ಸೌಖ್ಯದಿಂದ ಶಾಂತಿಯನು ವೃದ್ಧಿಯಿಂದ ಶ್ರೀದೇವರೊಲುಮೆಯಿಂದ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ದ್ವಿಜನಾಗಿ ಕಾಣುವಾತ ಉಪನೀತನಾದನೀತ ಬ್ರಹ್ಮರ್ಷಿ ವಂಶಜಾತ ಬ್ರಹ್ಮೋಪದೇಶ ಪೂತ ಒಲವಿನ ಆರತಿ ದಂಪತಿಗಳಿಗೆ ಒಲವಿನ ಆರತಿ ದಂಪತಿಗಳಿಗೆ ಒಲವಿನ ಆರತಿ ದಂಪತಿಗಳಿಗೆ ಹರುಷಾದಿ ಬೆಳಗುವ ರಾಮದಾನಕಿಗೆ ಹರುಷಾದಿ ಬೆಳಗುವ ರಾಮದಾನಕಿಗೆ ಒಲವಿನ ಆರತಿ ದಂಪತಿಗಳಿಗೆ ಜಲ ಜಲೋಚನ ರಾಮ ಪಾವನ ನಾಮ ಜಲ ಜಲೋಚನ ರಾಮ ಪಾವನ ನಾಮ ನಳಿನಾಕ್ಷಿ ಸೀತಾವಲ್ಲಭ ಮೇಗ ಶ್ಯಾಮ ನಳಿನಾಕ್ಷಿ ಸೀತಾವಲ್ಲಭ ಮೇಗ ಶ್ಯಾಮ ಒಲವಿನ ಆರತಿ ದಂಪತಿಗಳಿಗೆ ಒಲವಿನ ಆರತಿ ದಂಪತಿಗಳಿಗೆ ಅಂಗನೆ ಮಣಿಸಿದೆ ಶೃಂಗಾರ ಭರಿತೆ ಅಂಗನೆ ಮಣಿಸಿದೆ ಶೃಂಗಾರ ಭರಿತೆ ಶೋಭಿತೆ ಬಂಗಾರ ವರ್ಣ ಸರ್ವಾಂಗ ಸುಶೋಭಿತೆ ಒಲವಿನ ಆರತಿ ದಂಪತಿಗಳಿಗೆ ಒಲವಿನ ಆರತಿ ದಂಪತಿಗಳಿಗೆ ಸುಂದರ ನಯನಾಳೆ ಚಂದಿರ ವದನಾಳೆ ಸುಂದರ ನಯನಾಳೆ ಚಂದಿರ ವದನಾಳೆ ಒಂದಾಗಿ ತೋರುವ ಸತಿಪತಿಯರಿಗೆ ಒಂದಾಗಿ ತೋರುವ ಸತಿಪತಿಯರಿಗೆ ಒಲವಿನ ಆರತಿ ದಂಪತಿಗಳಿಗೆ ಒಲವಿನ ಆರತಿ ದಂಪತಿಗಳಿಗೆ ಒಲವಿನ ಆರತಿ ದಂಪತಿಗಳಿಗೆ ಬಟಲ ಲಕ್ಷದ ಪುಟ್ಟ ಗಿಂಡಲ್ಯಾಲು ದುಕ ಮಿತ್ರಯನು ತನ್ನ ಬಲದಲ್ಲಿ ಬಲದಲ್ಲಿ ಕೂಡಿಸಿಕೊಂಡು ಚಿಕ್ಕವಳ ಕೊಟ್ಟ ಬಲಗೈಯ ಹರಿವಾಣದ ಲಕ್ಷತ ಅವಳ ಗಿಂಡಿಯಲು ದುಕ ನಾರಿಯನು ತನ್ನ ಬಲದಲ್ಲಿ ಬಲದಲ್ಲಿ ಕೂಡಿಸಿಕೊಂಡು ಸಣ್ಣವಳ ಕೋಟ ಬಲಗೈಯ ಬಟೆಯ ಸೆರಗಿಗೆ ಪೊಟ್ಟ ಗಂಟಿ ಕಿದರೆ ಚಿಕ್ಕವಳ ಕೋಟ ಬಲಗೈಯ ಬಲಗೈಯ ಅಳಿಯಗೆ ರಕ್ಷಿಸಬೇಕೆಂದೇ ನೋಡಿದಾನೆ ತೊಂಡೆಯ ಕಾಯದ ತೊಂಡೆಯ ಹಣ್ಣಾದ ತಿಂಗಳು ಕಂತಿ ಬೆಳಗಾದ ಬೆಳಗಾಗಿ ಬಾಗ ನಾರಿಯನು ದಾರೆಯರೆದಾರೆ ಹಗಲಿದ್ದ ಜ್ಯೋತಿಗೆ ಬಗೆಯಿಂದೊಂದು ಗೂಡಿ ಸುರಹರನ ತೆರೆಯರೆಗೆ ದಾರೆ ತೆಗೆದು ಪರಂಜ್ಯೋತಿ ಎರಡೊಂದ ಮಾಡಿ ಕಳಿಗೂಡಿ ಪೋಗು ಮಗಳೇ ಪತಿಯ ಗ್ರಹಕ್ಕೆ ಕಳಿಸಿಕೊಡುವೆನು ನಿನ್ನನು ಹೋಗು ಮಗಳೇ ಪತಿಯ ಗೃಹಕ್ಕೆ ಕಳಿಸಿ ಕೊಡುವೆ ನಿನ್ನನು ಒರೆಸಿ ಕಣ್ಣ ನೀರನು ಹರಸಿ ನಿನಗೆ ಶುಭವನು ಹೋಗು ಮಗಳೇ ಪತಿಯ ಗೃಹಕ್ಕೆ ಕಳಿಸಿ ಕೊಡುವೆ ನಿನ್ನನು ಒರೆಸಿ ಕಣ್ಣ ನೀರನು ಹರಸಿ ನಿನಗೆ ಶುಭವನು ನೀತಿ ಮಾತನುಂದ ನುಡಿವೆ ಕೇಳು ನೀನು ತಪ್ಪದೆ ಪ್ರೀತಿ ಮಮತೆಯಿಂದಲಿರಲು ಬದುಕಿನಲ್ಲಿ ಸುಖವಿದೆ ಹೆತ್ತವರನು ಬಿಟ್ಟು ನೀನು ಅತ್ತೆ ಮಾವರೊಂದಿಗೆ ಇಷ್ಟದಿಂದ ಬದುಕ ನಡೆಸು ಪತಿಯ ಒಲವಿನೊಂದಿಗೆ ಇಷ್ಟದಿಂದ ಬದುಕ ನಡೆಸು ಪತಿಯ ಒಲವಿನೊಂದಿಗೆ ಹೋಗು ಮಗಳೇ ಪತಿಯ ಗ್ರಹಕ್ಕೆ ಕಳಿಸಿ ಕೊಡುವೆ ನಿನ್ನನು ಒರೆಸಿ ಕಣ್ಣ ನೀರನು ಹರಸಿ ನಿನಗೆ ಶುಭವನು ಗ್ರಹಿಣಿ ಧರ್ಮವರಿತು ನಿನ್ನ ಗ್ರಹದಿ ನಿತ್ಯ ಶೋಭಿಸು ಸಹನೆ ಶಾಂತಿ ಧೈರ್ಯದಿಂದ ಬಾಳರಥವ ಸಾಗಿಸು ಇನಿಯ ನೋಡನೆ ಮುನಿಯ ಬೇಡ ವಿನಯದಿಂದ ನುಡಿದರೆ ಮನವು ಮುದವುಗೊಂಡು ನಿನ್ನ ಬಾಳು ಜೇನು ಸಕ್ಕರೆ ಮನವು ಮುದವುಗೊಂಡು ನಿನ್ನ ಬಾಳು ಜೇನು ಸಕ್ಕರೆ ಹೋಗು ಮಗಳೇ ಪತಿಯ ಗ್ರಹಕ್ಕೆ ಕಳಿಸಿ ಕೊಡುವೆ ನಿನ್ನನು ಒರೆಸಿ ಕಣ್ಣ ನೀರನು ಹರಸಿ ನಿನಗೆ ಶುಭವನು ಜೀವ ಜೀವ ಬೆರೆತು ನಿಮ್ಮ ಸ್ನೇಹ ಅಮರವಾಗಲಿ ದೇವನೊಲುಮೆಯಿಂದ ನಿಮ್ಮ ಬಾಳು ಹಸನವಾಗಲಿ ಹೆತ್ತವರಿಗೆ ಕೀರ್ತಿ ತರಿಸು ಕೊಟ್ಟ ಮನೆಯ ಬೆಳಗಿಸು ಪುತ್ರರನ್ನು ಪಡೆದು ಸುಖಿಸು ನಿತ್ಯ ಹರಿಯ ಧ್ಯಾನಿಸು ಪುತ್ರರನ್ನು ಪಡೆದು ಸುಖಿಸು ನಿತ್ಯ ಹರಿಯ ಧ್ಯಾನಿಸು ನಿತ್ಯ ಹರಿಯ ಧ್ಯಾನಿಸು ಹೋಗು ಮಗಳೇ ಪತಿಯ ಗ್ರಹಕ್ಕೆ ಕಳಿಸಿ ಕೊಡುವೆ ನಿನ್ನನು ಒರೆಸಿ ಕಣ್ಣ ನೀರನು ಹರಸಿ ನಿನಗೆ ಶುಭವನು ಹರಸಿ ನಿನಗೆ ಶುಭವನು ಹರಸಿ ನಿನಗೆ ಶುಭವನು. ಕೊನೆಯದಾಗಿ ಕೇಳಿ ಹೋಮವ ಮಾಡಿದನು ಮಹಾಗಣಪತಿ ಹವನವ ಮಾಡಿದನು. ಹೋಮವ ಮಾಡಿದನು ಮಹಾಗಣಪತಿ ಹವನವ ಮಾಡಿದನು ಹವನವ ಮಾಡಿದ ನಿಮ್ಮದಿಂದಲೇ ತಾತ ಹೋಮವ ಮಾಡಿದ ನಿಮ್ಮದಿಂದಲೇ ತಾತ ಕಾಮಿತ ಫಲದಾತ ಗಣನಾಥಗೆನ್ನುತ್ತ ಹೋಮವ ಮಾಡಿದನು ಮಹಾಗಣಪತಿ ಹೋಮವ ಮಾಡಿದನು ವಿಘ್ನರಾಜನದಯರಿ ಸರ್ವವು ನೀರ್ವಿಘ್ನವಾಗಲಿ ಎನ್ನುತ್ತ ಸರ್ವವು ನೀರ್ವಿಘ್ನವಾಗಲಿ ಎನ್ನುತ್ತ ಶುದ್ಧ ಮನದಿ ಸಂಕಲ್ಪವ ಮಾಡುತ್ತ ಅಗ್ನಿ ಸ್ಥಾಪನೆ ಮಾಡಿ ಋತ್ವಿಗ್ವರ್ಣನೆ ಕೊಟ್ಟು ಹೋಮವ ಮಾಡಿದನು ಮಹಾಗಣಪತಿ ಹವನವ ಮಾಡಿದನು ಕಲಶ ಸ್ಥಾಪನೆಯ ಮಾಡಿ ಈಶಾನ್ಯದಿ ಗಣಪನರ್ಚಿಸಿಕೊಂಡಾಡಿ ಈಶಾನ್ಯದಿ ಗಣಪನರ್ಚಿಸಿಕೊಂಡಾಡಿ ಬಲದೋಳು ಅಷ್ಟದ್ರವ್ಯದ ಪೂಜೆಯ ಮಾಡಿ ಬಳಿಯೋಳಿಟ್ಟಿಹ ಪಾತ್ರೆಯೊಳಗೊಂದು ಗೂಡಿಸಿ ಹೋಮವ ಮಾಡಿದನು ಮಹಾಗಣಪತಿ ಹವನವ ಮಾಡಿದನು ಪರಿವಾರ ದೇವತೆಯ ಕರೆ ಕರೆಯುತ ಸರಿಯಾಗ ಹುತಿಯ ಕೊಟ್ಟ ಸರಸಾದಿ ಅಷ್ಟದ್ರವ್ಯದ ಆಹುತಿ ಇಟ್ಟು ಪರಮೇಶ ಸುತ ಗಣನಾಥಗೆನ್ನುತ್ತವಟ್ಟು ಹೋಮವ ಮಾಡಿದನು ಮಹಾಗಣಪತಿ ಹವನವ ಮಾಡಿದನು ಮಹಾಗಣಪತಿ ಹವನವ ಮಾಡಿದನು ಇದುವರೆಗೆ ಯಲ್ಲಾಪುರ ತಾಲೂಕಿನ ಕುಂದರಗಿಯ ಗೀತಾ ವಿಶ್ವನಾಥ್ ಜೋಶಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಭಾಗವಹಿಸಿದವರು ರಾಜಲಕ್ಷ್ಮೀ ಭಟ್, ರೇಣುಕಾ ಭಟ್ ಮತ್ತು ಸುಮಾ ಎಸ್ ಹೆಗಡೆ. ರೋಹಿತ್, ಅಷ್ಟೊಂದು ಗಮನ ಕೊಟ್ಟೆ ನೋಡ್ತಿದ್ಯಾ? ಲೈಫ್ ಇನ್ಸೂರೆನ್ಸ್ ಪಾಲಿಸಿಗಳ ಡೀಟೇಲ್ಸ್ ಚೆಕ್ ಮಾಡ್ತಿರ್ಲಿಲ್ಲ, ಡೀಟೇಲ್ಸ್ ಚೆಕ್ ಮಾಡ್ತಿರ್ಲಿಲ್ಲ, ಡೀಟೇಲ್ಸ್ ಚೆಕ್ ಮಾಡ್ತಿರ್ಲಿಲ್ಲ, ಡೀಟೇಲ್ಸ್ ಚೆಕ್ ಮಾಡ್ತಿದ್ದೀನಣ್ಣ. ಈಗ ನೀನ್ ಹಾಗೆ ಸರ್ಕಾರಿ ನೌಕರಿ ಅಂತೂ ಇಲ್ಲ, PLI ಕೂಡ ಸಿಗ್ತಿಲ್ಲ. ಯಾರಂದ್ರೆ ನಿನಗೆ? ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ನ ಎಂಪ್ಲಾಯೀಸ್ ಮತ್ತು ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ CA, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ PLI ಪಾಲಿಸಿಗಳ ಪ್ರಯೋಜನ ಪಡ್ಕೋಬಹುದು. ನಿಜವಾಗ್ಲೂ ಹೌದು ಅಣ್ಣ. ಅಂದ್ರೆ ಈಗ ನಾನು ಕೂಡ ಕಡಿಮೆ ಪ್ರೀಮಿಯಂ ನಲ್ಲಿ ಹೆಚ್ಚು ಬೋನಸ್ ಪಡಿಬಹುದು. ಅದ್ರ ಜೊತೆಗೆ ಸಿಗುತ್ತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಕೌಶಲ್ಯ ಹೊಂದಿ. ಕೇಳುಗರೆ, ಈಗ ಕೇಳಿ ಕೃಷಿ ಮಾಹಿತಿ. ಸಸ್ಯ ಪೋಷಕಾಂಶ. ಹಲವಾರು ಸಸ್ಯ ಪೋಷಕಾಂಶಗಳನ್ನು ಎಲೆ ಮತ್ತು ಕಾಂಡಗಳ ಮೂಲಕ ಬೆಳೆಗಳಿಗೆ ಒದಗಿಸುವುದಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಎಲೆ ಮತ್ತು ಕಾಂಡಗಳ ಮೇಲೆ ಸಿಂಪಡಿಸುವಾಗ ಸಸ್ಯಗಳು ಅವುಗಳನ್ನು ಹೀರಿಕೊಂಡು ಉಪಯೋಗಿಸಿಕೊಳ್ಳುತ್ತವೆ. ಸಸ್ಯ ಪೋಷಕಾಂಶಗಳನ್ನು ಪ್ರತ್ಯೇಕವಾಗಿಯೂ ಅಥವಾ ಕೆಲವೊಂದು ಪೋಷಕಾಂಶಗಳನ್ನು ಒಟ್ಟಾಗಿಯೂ ಬೆರೆಸಿ ಸಿಂಪಡಿಸಬಹುದು. ಇತ್ತೀಚೆಗೆ ಹಲವಾರು ದ್ರವರೂಪದ ರಸಗೊಬ್ಬರಗಳು ಬಳಕೆಗೆ ಬಂದಿವೆ. ಇವನ್ನು ಸಿಂಪಡಣೆ ಮೂಲಕ ಒದಗಿಸಬಹುದು. ಎಲೆ ಮತ್ತು ಕಾಂಡಗಳ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದಾಗ ಸಸ್ಯವು ಅದನ್ನು ಬಹಳ ಶೀಘ್ರವಾಗಿ ಬಳಸಿಕೊಳ್ಳುತ್ತದೆ. ಬೆಳೆಯಲ್ಲಿ ಕಂಡುಬರುವ ಪೋಷಕಾಂಶಗಳ ಕೊರತೆಯನ್ನು ಈ ಕ್ರಮಗಳಿಂದ ಶೀಘ್ರವಾಗಿ ಸರಿಪಡಿಸಬಹುದು. ಇದರ ಜೊತೆಗೆ ಸಂದಿಗ್ಧ ಹಂತಗಳಲ್ಲಿ ಬೆಳೆಗೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಈ ಪದ್ಧತಿಯಲ್ಲಿ ಸುಲಭವಾಗಿ ಒದಗಿಸಬಹುದು. ಈ ಕ್ರಮದಿಂದ ಖರ್ಚಿನಲ್ಲಿ ಉಳಿತಾಯವೂ ಕೂಡ ಆಗುತ್ತದೆ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳಿಗೆ ಬೆಲೆ ಬಹಳ ಹೆಚ್ಚಾಗಿರುವುದರಿಂದ ಸಿಂಪರಣೆ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸುವುದರ ಕಡೆಗೆ ಗಮನ ಹರಿಸುವಂತಹದ್ದು ಅವಶ್ಯಕ. ಹೀಗೆ ರಸಗೊಬ್ಬರಗಳನ್ನು ಎಲೆಗಳಿಗೆ ಪೂರೈಸುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಈ ವಿಧಾನದಲ್ಲಿ ಎಲೆ ಮತ್ತು ಕಾಂಡಗಳು ಸಸ್ಯ ಪೋಷಕಾಂಶಗಳನ್ನು ನೇರವಾಗಿ ಹೀರಿಕೊಳ್ಳುತ್ತವೆ. ಈ ರೀತಿ ಸಸ್ಯದ ಭಾಗಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದರಿಂದ ಅಲ್ಪಾವಧಿಯಲ್ಲಿ ಅದರ ಉಪಯೋಗವನ್ನು ನಾವು ಕಾಣಬಹುದು. ಎಲೆಗಳ ಬಣ್ಣದಲ್ಲಿ ಉಂಟಾಗುವಂತಹ ಬದಲಾವಣೆ ಈ ಉಪಯೋಗವನ್ನು ಸೂಚಿಸುತ್ತದೆ. ಮಣ್ಣಿನ ಮೂಲಕ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಿದಾಗ ರಾಸಾಯನಿಕ ಗೊಬ್ಬರಗಳು ಮಣ್ಣಿನಲ್ಲಾಗುವ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನಂತರ ಬೇರಿಗೆ ದೊರೆಯುತ್ತದೆ. ಖುಷ್ಕಿ ಬೇಸಾಯದಲ್ಲಿ ಶುಷ್ಕ ವಾತಾವರಣದಿಂದ ಮಣ್ಣಿನಲ್ಲಿ ಸೇರಿಸಿರುವಂತಹ ರಾಸಾಯನಿಕ ಗೊಬ್ಬರಗಳು